ಹಾಗಾಗಿ ಬೆಂಕಿ ರೋಗನೂ ಇರುತ್ತೆ, ಎಲೆ ಸುಳ್ಳು ಉಳುವಿನ ಬಾಧೆ ಇರುತ್ತೆ, ಇವೆರಡೂ ಕೂಡ ಅಟ್ ಎ ಟೈಮ್ ನಮ್ಮ ಗದ್ದೆಗಳಲ್ಲಿ ಕಾಣಿಸ್ಕೊಂತಕ್ಕಂಥದ್ದು ಸಂದರ್ಭ ಜಾಸ್ತಿ ಇರುತ್ತೆ. ಇನ್ನು ಮುಖ್ಯವಾಗಿ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ, ಈ ಏನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬಹುದು ಈ ಭತ್ತದ ಎಲೆ ಸುರುಳಿ ಹುಳುವಿನ ಕೀಟದ ನಿರ್ವಹಣೆಗೆ? ಈ ಒಂದು ಕೀಟದವನ್ನ ನಾವು ಹತೋಟಿ ಮಾಡ್ಬೇಕಾದ್ರೆ ಸರ್, ಮುಖ್ಯವಾಗಿ ಈ ಕೀಟಗಳು ಸಮಸ್ಯೆ ಜಾಸ್ತಿ ಆಗ್ಬೇಕಾದ್ರೆ ಪ್ರಮುಖ ಕಾರಣನೇ ನಮ್ಗೆ ಕಳೆಗಳು. ಈಗ ಗದ್ದೆಯಲ್ಲಿ ಏನಾಗಿರುತ್ತೆ, ಈಗ ಗದ್ದೆ ನಾಟಿ ಮಾಡ್ಬೇಕಾದ್ರೆ ಎಲ್ಲ ಬದುಗಳನ್ನೆಲ್ಲ ಕ್ಲೀನ್ ಆಗಿ ಸವರ್ಬಿಟ್ಟು ನಾಟಿಯನ್ನ ಕ್ಲೀನ್ ಆಗಿ ಮಾಡಿರ್ತಾರೆ ನಮ್ಮ ಕೊಡಗು ಜಿಲ್ಲೆಯಾದ್ಯಂತ. ಬಟ್ ಅದು ನಾಟಿ ಮಾಡದ್ಮೇಲೆ ಈಗ ಒಂದೂವರೆ ತಿಂಗಳಾದ ತಕ್ಷಣ ಏನಾಗುತ್ತೆ, ಗದ್ದೆಲ್ಲೂ ಕೂಡ ಕಳೆ ಬೆಳ್ಕೊಂಡಿರ್ತದೆ, ಬದುಗಳ ಮೇಲೂ ಕೂಡ ಕಳೆ ಬೆಳ್ಕೊಂಡಿರುತ್ತೆ. ಸೊ ಹಾಗಾಗಿ ಮೊದಲು ಈ ಕೀಟಗಳಿಗೆ ಆಶ್ರಯ ತಾಣನೇ ನಮ್ಗೆ ಅದು ಕಳೆಗಳು. ಹಾಗಾಗಿ ಸಾಧ್ಯವಾದಷ್ಟು ಎಲ್ಲಾ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲೆಲ್ಲಿ ನಮ್ಮ ಬದುಗಳಲ್ಲಿರುತ್ತೆ ಅಥವಾ ಗದ್ದೆ ಒಳಗಡೆನೆ ಆಗಿರ್ಬೋದು, ಎಲ್ಲಾದ್ರೂ ಕಳೆಗಳು ಬೆಳೆದಿದ್ರೆ ಜಾಸ್ತಿ, ಅಂತ ಜಾಗದಲ್ಲಿ ಕಳೆಗಳನ್ನ ಸಂಪೂರ್ಣವಾಗಿ ಕಿತ್ತಾಕ ಅಂದ್ರೆ ಕಳೆಗಳನ್ನ ತೆಗಿಬೇಕು. ಕೆಲವು ಸಂದರ್ಭದಲ್ಲಿ ಇನ್ನೂ ಏನಕ್ಕೆ ಕೀಟ ಜಾಸ್ತಿ ಆಗತ್ತೆ ಅಂದ್ರೆ, ಈಗ ಕಳೆಗಳನ್ನ ನಮ್ಮ ಗದ್ದೆಯಲ್ಲಿ ನಾವು ಮಾಡಿರೋರು ಕಳೆ ಎಲ್ಲ ಕ್ಲೀನ್ ಮಾಡಿರ್ತೀವಿ, ಪಕ್ಕದಲ್ಲಿ ನಮ್ಮ ಜೊತೆಲಿ ಇನ್ನೊಂದು ಗದ್ದೆ ಇರೋರು ಅವ್ರು ಭತ್ತ ನೆಟ್ಟಿರೋದಲ್ಲಿ ಆಗಿ ಬಿಟ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಕಳೆ ಜಾಸ್ತಿ ಬೆಳ್ಕೊಬಿಟ್ಟಿರುತ್ತೆ. ಸೊ ಆ ಕಳೆನೂ ಕೂಡ ಆಶ್ರಯ ತಾಣವಾಗಿರ್ತದೆ ಈ ಕೀಟಕ್ಕೆ. ಹಾಗಾಗಿ ಸ್ವಲ್ಪ ಆದಷ್ಟು ಕಳೆಗಳನ್ನ ನಮ್ಮ ಗದ್ದೆ ಏನು ಭತ್ತದ ಕೃಷಿ ಮಾಡಿರ್ತಕ್ಕಂಥ ಜಾಗದಲ್ಲಿ ಕಳೆಗಳು ಆದಷ್ಟು ಇರದಂಗೆ ನೋಡ್ಕೊಂಡ್ರೆ ಸ್ವಲ್ಪ ಈ ಕೀಟದ ಬಾಧೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಇದು ಒಂದು ಮೊದಲನೇದಾಗಿ. ಎರಡನೇದಾಗಿ ಗದ್ದೆಗಳಲ್ಲಿ ಏನಾದ್ರೂ ಈ ಕೀಟ ಬಂದುಬಿಟ್ಟಿದ್ರೆ, ಈ ಕೀಟದ ಬಾಧೆ ಆಗ್ಲೇ ಹೇಳಿದಾಗ ಎಲೆ ಸುಳ್ಳು ಉಳಿವಿನ ಬಾಧೆ ಅಥವಾ ನಮ್ಗೆ ಗೊತ್ತಾಗದ ಎಲ್ಲ ಲಕ್ಷಣಗಳು ನಮ್ಮ ಗದ್ದೆಲಿ ಇದೆ ಅಂತ ಗೊತ್ತಾದ್ರೆ, ಶಿಫಾರಸು ಮಾಡಿರ್ತಕ್ಕಂಥದ್ದು ಮೂರು ಕೀಟನಾಶಕಗಳು ಎಲ್ಲಾ ಕೀಟನಾಶಕಗಳ ಅಂಗಡಿಗಳಲ್ಲಿ ಲಭ್ಯ ಇರುತ್ತೆ. ಅದರದಲ್ಲಿ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಒಂದು ಇಂಡಾಕ್ಸಿ ಕಾರ್ಬ್ ಅಂತ ಹೇಳ್ತೀವಿ ನಾವು, ಅದಾದ್ರೆ 1 ಲೀಟರ್ ನೀರಿಗೆ 0.5 ಮಿಲಿ, ಅರ್ಧ ಮಿಲಿ 1 ಲೀಟರ್ ನೀರಿಗೆ, ಅಥವಾ ಅದು ಸಿಕ್ಲಿಲ್ಲ ಅಂದ್ರೆ ಒಂದು ಫ್ಲೂಬೆಂಡಮೈಡ್ ಅಂತ ಸಿಗುತ್ತೆ, ಅದಾದ್ರೆ 0.4 ಮಿಲಿ ಅಂದ್ರೆ ಈಗ 10 ಲೀಟರ್ ನೀರ್ ತಕೊಂಡ್ರೆ 4 ML ಫ್ಲೂಬೆಂಡಮೈಡ್ ಹಾಕೋಬೇಕು, ಅದನ್ನಾದ್ರೂ ಉಪಯೋಗ ಮಾಡ್ಬೋದು. ಅದು ಸಿಕ್ಲಿಲ್ಲ ಅಂದ್ರೆ, ಅವೆರಡು ಕೂಡ ಸಿಕ್ಲಿಲ್ಲ ಅಂದ್ರೆ ನಮಗೆ ಪ್ರೊಫೆನೋಫಾಸ್ ಅಂತ ಒಂದು ಬರುತ್ತೆ. ಸೊ ಅದಾದ್ರೆ 1.5 ಮಿಲಿ 1 ಲೀಟರ್ ನೀರಿಗೆ. ಈ ಮೂರಲ್ಲಿ ಯಾವ್ದಾದ್ರು ಒಂದು ಕೀಟನಾಶಕವನ್ನ ನಾನು ಹೇಳದಾಗೆ, ಇಂಡಾಕ್ಸಿ ಕಾರ್ಬ್ ಆದ್ರೆ 0.5 ಮಿಲಿ 1 ಲೀಟರ್ ನೀರಿಗೆ, ಕಷ್ಟ ಆದ್ರೆ ನಮ್ಮ ಒಂದು ಡ್ರಮ್ಗೆ 100 ಮಿಲಿ ಅಷ್ಟು, 200 ಲೀಟರ್ ನೀರು ಅಂತ ಏನ್ ಹೇಳ್ತೀವಲ್ಲ ಅದಾದ್ರೆ 200 ಲೀಟರ್ ನೀರಿಗೆ ಇಂಡಾಕ್ಸಿ ಕಾರ್ಬ್ ಆದ್ರೆ 100 ಮಿಲಿ, ಫ್ಲೂ ಬೆಂಡಮೈಡ್ ಆದ್ರೆ 80 ML, ಪ್ರೊಫೆನಫಾಸ್ ಆದ್ರೆ 300 ಮಿಲಿ 200 ಲೀಟರ್ ನೀರಿಗೆ. ಯಾವ್ದಾದ್ರು ಒಂದು ಕೀಟನಾಶಕ ಮಿಶ್ರಣ ಮಾಡ್ಕೊಂಡು ಅದಕ್ಕೆ ವೆಟ್ಟಿಂಗ್ ಏಜೆಂಟ್ ಗಮ್ ಸಿಗುತ್ತಲ್ಲ, ಗಮ್ಮನ್ನ ಆಡ್ ಮಾಡ್ಕೊಂಡು ಕ್ಲೀನ್ ಆಗಿ ಬದಲಿ ಎಲೆ ಸುಳುವಿನ ಬಾಧೆ ಎಲ್ಲಿ ಕಂಡು ಬಂದಿರುತ್ತೆ ಅಲ್ಲಿಗೆಲ್ಲ ಕ್ಲೀನ್ ಆಗಿ ಸಿಂಪಡಣೆ ಮಾಡಿದ್ರೆ ಈ ಸಂಪೂರ್ಣ ಕೀಟದ ಬಾಧೆಯಿಂದ ಏನ್ ಬಳತಾ ಇದೆ ನಮಗೆ ಭತ್ತದ ಕೃಷಿ, ಸೊ ಅದನ್ನ ನಾವು ಕಂಪ್ಲೀಟ್ ಆಗಿ ನಾವು ಹತೋಟಿಯನ್ನ ಮಾಡಬಹುದು. ಈಗ ಬೆಂಕಿ ರೋಗದ ವಿರುದ್ಧ ಏನಾದರೂ ಮುಂಜಾಗ್ರತೆಯಾಗಿ ಸಿಂಪಡಣೆ ಮಾಡೋ ಅವಶ್ಯಕತೆ ಇರುತ್ತಾ? ಮಾಡಬಹುದು ಖಂಡಿತವಾಗಿ, ಯಾಕಂದ್ರೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾಕಂದ್ರೆ ಇದ್ರ ಜೊತೆಗೆ ನಮ್ಗೆ ಇನ್ನು ಆಗ್ಲೇ ಹೇಳಿದಾಗೆ ವಾತಾವರಣದಲ್ಲಿ ಉಷ್ಣಾಂಶನೂ ಕೂಡ ಕಡಿಮೆ ಆಗ್ತಿದ್ದಾಗೆ ನಮಗೆ ಬೆಂಕಿ ರೋಗನು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದರ ಹತೋಟಿಗೆ ಮುಂಜಾಗ್ರತ ಕ್ರಮವಾಗಿ ಏನಪ್ಪ ಅಂದ್ರೆ, ರೈತರುಗಳು ಈಗ ನಾಟಿ ಮಾಡಿದ್ಮೇಲೆ ಒಂದು ನಾಗ್ಲೇ ಹೇಳಿದಾಗೆ 45 ದಿನ ಆಗಿದೆ, ಸೊ ಈಗೇನ್ ಮಾಡ್ತಾರೆ, ಕಳೆ ಕಿತ್ಬಿಟ್ಟು ಗೊಬ್ಬರಗಳನ್ನ ಕೊಡಕ್ ಹೋಗ್ತಾರೆ. ಅಂದ್ರೆ ಎರಡನೇ ರೌಂಡ್ ಆಗಿ ಯೂರಿಯಾ ರಾಕ್ಬಿಟ್ಟು ಪೊಟ್ಯಾಶ್ ಅಥವಾ ಯೂರಿಯಾ DAP ಪೊಟ್ಯಾಶ್ ಎಲ್ಲ ಗೊಬ್ಬರಗಳನ್ನ ರಾಸಾಯನಿಕ ಗೊಬ್ಬರಗಳನ್ನ ಕೊಡಕ್ ಹೋಗ್ತಾ ಇರ್ತಾರೆ. ಅದರಲ್ಲಿ ಮೊದಲನೇ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಎಸ್ಪೆಷಲಿ ಬೆಂಕಿ ರೋಗ ಕಡಿಮೆ ಮಾಡ್ಬೇಕಾದ್ರೆ ಶಿಫಾರಸುಗಿಂತ ಜಾಸ್ತಿ ಯೂರಿಯಾವನ್ನ ಕೊಡಬಾರ್ದು. ಸೊ ಅದ್ರಲ್ಲಾದ್ರೆ ನಾವೀಗ ಯೂರಿಯಾ ಅಂತ ಹೇಳೋದಾದ್ರೆ ಪರ್ ಎಕರೆಗೆ ಸುಧಾರಿತ ತಳಿಗಳನ್ನ ಬೆಳೆದ್ರೆ, ಅಂದ್ರೆ ಈಗ ನಮ್ಗೆ ಏನ್ ಹೇಳ್ತೀವಿ, ತುಂಗಾ, ಇಂಟಾನು, KPR1, KH11 ಅಂತ ಏನ್ ಹೇಳ್ತೀವಿ ತಳಿಗಳು, ಸುಧಾರಿತ ತಳಿಗಳು, ಇದು ಬೆಳೆದ್ರೆ ಒಂದ್ ಎಕರೆಗೆ ನಮ್ಗೆ 62 kg ಅಷ್ಟು ಯೂರಿಯಾ ಬರುತ್ತೆ. ಅದು ಒಂದು ಬೆಳೆಗೆ ಕೊಡ್ಬೇಕಾಗಿರ್ತಕ್ಕಂತ ಪ್ರಮಾಣ. ಈಗ ನಾವು ನಾಟಿ ಮಾಡ್ಬೇಕಾದ್ರೆ ಸ್ವಲ್ಪ ಕೊಟ್ಟಿದ್ರೆ ಉಳಿದಿದ್ದನ್ನ ಎಷ್ಟು ಕೊಡ್ಬೇಕಾಗಿರುತ್ತೋ ಅದನ್ನ 2-3 ಸ್ಪ್ರಿಟ್ ಅಲ್ಲಿ ಕೊಟ್ಕೊಂಡು ಹೋದ್ರಾಯ್ತು. ರಾಕ್ ಫಾಸ್ಫೇಟ್ ಅಥವಾ DAP ಅಂತ ಹೇಳಿದ್ರೆ ಅವನ್ನೆಲ್ಲ ಸ್ಪ್ರಿಟ್ ಮಾಡಿ ಕೊಟ್ಕೊಂಡು ಹೋಗ್ಬೇಕು, ಒಂದೇ ಸಾರಿ ಕೊಡೋದ್ ಬೇಡ. ಹಾಗಾಗಿ ಯೂರಿಯಾವನ್ನ ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡ್ಲಿ. ಸೊ ಶಿಫಾರಸು ಮಾಡೋದಕ್ಕಿಂತ ಜಾಸ್ತಿ ಯೂರಿಯಾ ಗೊಬ್ಬರವನ್ನ ಕೊಡೋದ್ ಬೇಡ. ಸೊ ಅದನ್ನ ಒಂದು ಮಾಡಿದ್ರೆ ನಾವು ಬೆಂಕಿ ರೋಗವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಳ್ಬಹುದು. ಇನ್ ಕೇಸ್ ಮುಂಜಾಗ್ರತಾ ಕ್ರಮವಾಗಿ ಬರಬಾರ್ದು ಅನ್ನೋದಾದ್ರೆ ಒಂದು ಟ್ರೈಸೈಕ್ಲೋಜೋಲ್ ಅಂತ ಬರುತ್ತೆ, ಒಂದು ಸಿಲಿಂಡ್ರ ನಾಶಕ ಟ್ರೈಸೈಕ್ಲೋಜೋಲ್ ಅಂತ ಸಿಗುತ್ತೆ. ಅದು ನಮಗೆ ಮಾರ್ಕೆಟ್ ಅಲ್ಲಿ ಭೀಮ್, ಬಾನ್, ಅಗ್ನಿ ಅನ್ನೋ ಹೆಸರುಗಳಲ್ಲಿ ಸಿಗುತ್ತೆ. ಅದಾದ್ರೆ ಒಂದು ಡ್ರಮ್ಗೆ 200 ಲೀಟರ್ ನೀರಿಗೆ 120 ಗ್ರಾಮ್ ಅನ್ನ ಹಾಕೊಳ್ಬೇಕು, ಅಂದ್ರೆ 0.6 ಗ್ರಾಮ್ ಪರ್ ಲೀಟರ್ ಬರುತ್ತೆ. ಅದು ಅದು 120 ಗ್ರಾಮ್ 200 ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಗಮ್ಮನ್ನ ಹಾಕೊಂಡು ಕ್ಲೀನ್ ಆಗಿ ಸಿಂಪಡಣೆ ಮಾಡಿದ್ರೆ ಬೆಂಕಿ ರೋಗ ಬರ್ತಕ್ಕಂಥದನ್ನ ನಾವು ಪ್ರಾರಂಭಿಕ ಹಂತದಲ್ಲಿ ಹತೋಟಿ ಮಾಡ್ಬಿಡ್ಬೋದು. ಇನ್ನೂ ಒಂದ್ ಏನಪ್ಪಾ ಅಂದ್ರೆ, ಈಗ ಎಲೆ ಸುಳುವುಳು ಬಾಧೆ ಇದೆ ಇರುತ್ತೆ, ಮುಂದೆ ನಮ್ಗೆ ಬೆಂಕಿ ರೋಗನು ಬರಬಾರ್ದು ಅಂತ ಹೇಳೋದಾದ್ರೆ, ಈಗ ನಾ ಎಲೆ ಸುಳುವಿನ ಕೀಟದ ಬಾಧೆ ಹತೋಟಿಗೆ ಅದಕ್ಕೆ ಹೇಗೂ ಸಿಂಪಡಣೆ ಮಾಡಕ್ ಹೋಗ್ತಾರೆ, ಅದ್ರ ಜೊತೆಗೇನೆ ಈ ಟ್ರೈಸೈಕ್ಲೋಜಲ್ ಅನ್ನ ಮಿಕ್ಸ್ ಮಾಡ್ಕೊಬಿಟ್ಟು ಆ 200 ಲೀಟರ್ ನೀರಿಗೆ ಸಿಂಪಡಣೆ ಮಾಡಿದ್ರೆ ನಮಗೆ ಎಲೆ ಸುಳುವಿನ ಬಾಧೆಯನ್ನು ಕೂಡ ಹತೋಟಿ ಮಾಡ್ಕೋಬಹುದು, ಮುಂದೆ ಬೆಂಕಿ ರೋಗವನ್ನು ಕೂಡ ಬರದಾಗೆ ನಾವು ತಡೆಗಟ್ಕೊಳ್ಬಹುದು. ಸಿಂಪಡಣೆ ಮಾಡೋ ಒಂದು ಖರ್ಚು ಕೂಡ ಅವ್ರಿಗೆ ಉಳಿತಾಯ ಆಗುತ್ತೆ. ಖಂಡಿತವಾಗು ಯಾಕಂದ್ರೆ ನಮ್ಮಲ್ಲಿ ಭತ್ತಕ್ಕೆ ಸಿಂಪಡಣೆ ಮಾಡ್ತಕ್ಕಂಥದ್ದು ತುಂಬಾ ಕಡಿಮೆ, ಮತ್ತೆ ಕೂಲಿ ಆಳುಗಳ ಸಮಸ್ಯೆ ಬೇರೆ ಇರುತ್ತೆ. ಹಾಗಾಗಿ ಇವೆರಡನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ನೋಡಿದ್ರೆ ಎಲೆ ಸುಳಿವಿನ ಬಾಧೆಯನ್ನು ಕೂಡ ಹತೋಟಿ ಮಾಡಬಹುದು, ಬೆಂಕಿ ರೋಗದ ಬಾಧೆಯನ್ನು ಕೂಡ ನಾವು ಮುಂದೆ ಬರದಾಗೆ ತಡೆಗಟ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೈತ ಬಂಧುವರು ಯಾರನ್ನ ಸಂಪರ್ಕಿಸಬಹುದು ಅಂತೀರಿ ಡಾಕ್ಟರ್ ವೀರೇಂದ್ರ ಕುಮಾರ್? ಯಾರು ಬೇಕಾದ್ರೂ ಕೂಡ ಎನಿ ಟೈಮ್ ನಮಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಫೋನ್ ಮುಖಾಂತರ ಆದ್ರೂ ನಮ್ಮನ್ನ ಸಂಪರ್ಕ ಮಾಡ್ಲಿ ಸರ್, ಅಥವಾ ಫೋನ್ ಮುಖಾಂತರ ಆಗ್ಲಿಲ್ಲ ಅಂದ್ರೆ ನೇರವಾಗಾದ್ರೂ ಕೂಡ ಭೇಟಿ ಮಾಡ್ಲಿ, ಅಥವಾ ಎರಡು ಕೂಡ ಆಗ್ಲಿಲ್ಲ ಅಂದ್ರೆ ಏನಾದ್ರು ನಮಗೆ ನಂಬರ್ಗಳಿದ್ರೆ ಅವ್ರ ಗದ್ದೆಲಿ ಏನಾದ್ರು ಸಮಸ್ಯೆ ಇದ್ರೆ ಅದಾದ ಒಂದು ಭಾವಚಿತ್ರ ಅಂದ್ರೆ ಫೋಟೋವನ್ನ ತೆಗೆದ್ಬಿಟ್ಟು ನಮಗೆ ವಾಟ್ಸ್ಆಪ್ ಮುಖಾಂತರ ಕಳಿಸಿದ್ರು ಕೂಡ ನಾವು ಅದಕ್ಕೆ ನೋಡಿ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡೋದಕ್ಕೆ ನಾವು ವ್ಯವಸ್ಥೆಯನ್ನ ಮಾಡಿದ್ವಿ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪದಿಂದ. ದೂರವಾಣಿ ಸಂಖ್ಯೆ ಏನಾದ್ರು ಕೊಡ್ಬೋದಾ? ನಾನು ಹೇಳ್ತೀನಿ ಸರ್, ನನ್ನ ಮೊಬೈಲ್ ನಂಬರ್ 9741621493. ಇದು ನನ್ನ ಒಂದು ವಾಟ್ಸ್ಆಪ್ ನಂಬರ್. ಸೊ ಇದಕ್ಕೆ ಅವರು ಗದ್ದೆಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದು ಫೋಟೋ ತೆಗೆದ್ಬಿಟ್ಟು ನನಗೆ ವಾಟ್ಸ್ಆಪ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾನು ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ನಾನು ವಾಟ್ಸ್ಆಪ್ ಅಲ್ಲೇ ಟೈಪ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಆತ್ಮೀಯ ರೈತ ಬಂದವರೇ, ತಾವು ಭತ್ತದ ಬೆಳೆಯ ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಕೆ ವಿ ವೀರೇಂದ್ರ ಕುಮಾರ್ ಅವರ ವಾಟ್ಸ್ಆಪ್ ಸಂಖ್ಯೆಯನ್ನು ಕೂಡ ಸಂಪರ್ಕಿಸಬಹುದು. ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9741621493. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9741621493. ತುಂಬ ಸಂತೋಷ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕೊಡಗು ಜಿಲ್ಲೆಯಲ್ಲಿ ಭತ್ತದ ಬೆಳೆಗೆ ಕಂಡುಬಂದಿರುವಂಥ ಎಲೆ ಸುರುಳಿ ಹುಳುವಿನ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಭತ್ತದ ಬೆಳೆಯಲ್ಲಿ ಎಲೆ ಸುರುಳಿ ಕೀಟದ ಬಾಧೆ ಹಾಗೂ ನಿಯಂತ್ರಣ ಈ ಕುರಿತು ಕೊಡಗು ಜಿಲ್ಲೆ ಗೋಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಾದ ಡಾಕ್ಟರ್ ಕೆ ವಿ ವೀರೇಂದ್ರ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ಈಗ ಕೇಳುವ ಕಾಫಿ ತೋಟಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಕೃಷಿ ಮಾಹಿತಿ. ಕಾಫಿ ಬೆಳೆನಲ್ಲಿ ನಾವು ಮಾನ್ಸೂನ್ ನಂತರದ ಪೋಷಕಾಂಶಗಳ ನಿರ್ವಹಣೆಯನ್ನು ಸೆಪ್ಟೆಂಬರ್ ತಿಂಗಳ ಪ್ರಾರಂಭದಲ್ಲಿ ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಹವಾಮಾನದ ಪರಿಸ್ಥಿತಿಯನ್ನು ನೋಡಿಕೊಂಡು ಈ ಪೋಷಕಾಂಶಗಳ ನಿರ್ವಹಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಈಗ ಅರೇಬಿಕಾ ತೋಟಗಳಿಗೆ ಬಂದರೆ ಪ್ರತಿ ಎಕರೆಗೆ 400 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ಕೊಡುವಂಥ ಅರೇಬಿಕಾ ತೋಟಗಳಲ್ಲಿ 5 ಅಡಿ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಿದರೆ ಅಂತಹ ತೋಟಗಳಿಗೆ ಪ್ರತಿ ಎಕರೆಗೆ ನಾವು 13 ಕಿಲೋಗ್ರಾಂನಷ್ಟು ಯೂರಿಯಾ, 120 ಕಿಲೋಗ್ರಾಂನಷ್ಟು 20-20-0-13, 50 ಕಿಲೋಗ್ರಾಂನಷ್ಟು ಮ್ಯೂರಿಟಾ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಈ ಮೂರು ಗೊಬ್ಬರಗಳನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಗಿಡಕ್ಕೆ 100 ಗ್ರಾಂ ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕಾಗತ್ತೆ. ಅದೇ ರೋಬಸ್ಟ ತಳಿಯಾದರೆ ಪ್ರತಿ ಎಕರೆಗೆ 500 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ಕೊಡುವಂಥ ತೋಟದಲ್ಲಿ 8 ಅಡಿ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಿದರೆ ವಿಶೇಷವಾಗಿ ಎರಡನೇ ಸುತ್ತಿನ ಗೊಬ್ಬರವಾಗಿ ಪ್ರತಿ ಎಕರೆಗೆ 17 ಕಿಲೋಗ್ರಾಂನಷ್ಟು ಯೂರಿಯಾ, 138 ಕಿಲೋಗ್ರಾಂನಷ್ಟು 20-20-0-13, 59 ಕಿಲೋಗ್ರಾಂನಷ್ಟು ಮ್ಯೂರಿಟಾ ಪೊಟ್ಯಾಷನ್ನು ನಾವು ಕೊಡಬೇಕಾಗತ್ತೆ. ವರ್ಷದಲ್ಲಿ 2 ಕಂತಿನಲ್ಲಿ ಗೊಬ್ಬರ ಕೊಡೋದಾದರೆ ಈ ಪ್ರಮಾಣದ ಗೊಬ್ಬರವನ್ನು 2ನೇ ಸುತ್ತಿನಲ್ಲಿ ಕೊಡಬೇಕಾಗತ್ತೆ. ಈ ಪ್ರಮಾಣದ ಗೊಬ್ಬರಗಳನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಗಿಡಕ್ಕೆ ನಾವು 300 ಗ್ರಾಂ ಪ್ರಮಾಣದಲ್ಲಿ ಈ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಅದೇ ರೋಬಸ್ಟ ಕಾಫಿನಲ್ಲೇ ಪ್ರತಿ ಎಕರೆಗೆ 700 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ಕೊಡುವಂಥ ತೋಟಗಳಿಗೆ ಗಿಡಗಳನ್ನು 8 ಅಡಿ ಅಂತರದಲ್ಲಿ ನಾಟಿ ಮಾಡಿದರೆ ವರ್ಷದಲ್ಲಿ 3 ಸುತ್ತಿನಲ್ಲಿ ಗೊಬ್ಬರ ಕೊಡುವಂಥ ಪದ್ಧತಿಯಲ್ಲಿ ನಾವು 3ನೇ ಸುತ್ತಿಗಾಗಿ ಪ್ರತಿ ಎಕರೆಗೆ 15 ಕಿಲೋಗ್ರಾಂನಷ್ಟು ಯೂರಿಯಾ, 115 ಕಿಲೋಗ್ರಾಂನಷ್ಟು 20-20-0-13 ಗೊಬ್ಬರ, 50 ಕಿಲೋಗ್ರಾಂನಷ್ಟು ಮ್ಯೂರಿಟಾ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಈ ಗೊಬ್ಬರಗಳನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಗಿಡಕ್ಕೆ 250 ಗ್ರಾಂನಷ್ಟು ಗೊಬ್ಬರವನ್ನು ನಾವು ಕೊಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಇದೇ ಮುಂಗಾರಿನ ನಂತರದ ಗೊಬ್ಬರದ ನಿರ್ವಹಣೆಯಲ್ಲಿ ನಾವು ಈ ಎಳೆ ಕಾಫಿ ಗಿಡಗಳಿಗೆ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ವಿಶೇಷವಾಗಿ 20-20-0-13 ಆಗ್ಬೋದು, 19-19-19 ಸಂಕೀರ್ಣ ಗೊಬ್ಬರ ಆಗ್ಬೋದು, ಅಥವಾ 17-17-17 ಗೊಬ್ಬರ ಆಗ್ಬೋದು. ಈ ಗೊಬ್ಬರಗಳನ್ನು ನಾವು ಬಳಸಿಕೊಂಡು ಅರೇಬಿಕಾ ಗಿಡಗಳಿಗೆ 50-75 ಗ್ರಾಂನಷ್ಟು ನಾವು ಗೊಬ್ಬರ ಕೊಡಬೇಕಾಗತ್ತೆ ಪ್ರತಿ ಗಿಡಕ್ಕೆ. ಅದೇ ರೋಬಸ್ಟದಲ್ಲಾದರೆ ಪ್ರತಿ ಗಿಡಕ್ಕೆ 100-125 ಗ್ರಾಂನಷ್ಟು ಗೊಬ್ಬರವನ್ನು ಕೊಡಬೇಕಾಗತ್ತೆ. ಈ ಗೊಬ್ಬರಗಳನ್ನು ಕೊಡೋದಕ್ಕಿಂತ ಮುಂಚೆ ನಾವು ಕಳೆಯನ್ನು ತೆಗಿಬೇಕಾಗತ್ತೆ, ಮತ್ತು ಆ ಗಿಡಗಳ ಮೇಲಿರುವಂಥ ಅನವಶ್ಯಕವಾದಂಥ ಕಂಬಚೇರುಗಳನ್ನು ತೆಗಿಬೇಕಾಗತ್ತೆ. ಅದನ್ನೆಲ್ಲ ತೆಗೆದಾದ್ಮೇಲೆ ನಾವು ಗೊಬ್ಬರವನ್ನು ಕೊಡಬೇಕಾಗತ್ತೆ. ಜೊತೆಗೆ ಈ ಕಾಫಿ ಗಿಡದ ಕೆಳಗಡೆ ಇರುವಂಥ ತರಗೆಲೆಗಳನ್ನು, ಮುಚ್ಚಿಗೆಯನ್ನು ನಾವು ಪಕ್ಕಕ್ಕೆ ಸರಿಸಬೇಕಾಗತ್ತೆ ಆ ಬುಡದಿಂದ. ಜೊತೆಗೆ ಒಂದು ಫೋರ್ಕನ್ನು ಬಳಸಿ ಆ ಗಿಡದ ಬುಡದ ಸುತ್ತ ಇರುವಂಥ ಮಣ್ಣನ್ನು ನಾವು ಸಡಿಲ ಮಾಡಬೇಕಾಗತ್ತೆ. ಅಂದರೆ ಮುಖ್ಯ ಕಾಂಡದಿಂದ 1.5-2 ಅಡಿ ದೂರದಲ್ಲಿ ಮಣ್ಣನ್ನು ಹಗುರವಾಗಿ ಕೆದಕಬೇಕಾಗತ್ತೆ. ಈ ರಸಗೊಬ್ಬರವನ್ನು ನಾವು ಸಮಾನವಾಗಿ ಹರಡಿ, ಅಂದರೆ ವೃತ್ತದಾಕಾರದಲ್ಲಿ ದುಂಡಾಗಿ ಒಂದು ರೀತಿ ಪಟ್ಟಿ ರೀತಿಯಲ್ಲಿ ಹಾಕಬೇಕಾಗತ್ತೆ. ಅಂದರೆ ಆ ಗಿಡದ ನೆರಳು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೆ, ಮತ್ತು ಆನಂತರ ಈ ಮಣ್ಣನ್ನು ನಾವು ಎಚ್ಚರಿಕೆಯಿಂದ ಅದರ ಮೇಲೆ ಹಾಕಬೇಕಾಗತ್ತೆ. ನಾವು ಹಾಕ್ದಂಥ ಗೊಬ್ಬರ ಮಣ್ಣಿನ ಜೊತೆಯಲ್ಲಿ ಚೆನ್ನಾಗಿ ಮಿಶ್ರಣ ಆಗಿರೋದನ್ನು ನಾವು ಖಚಿತಪಡಿಸ್ಕೋಬೇಕು. ಆಮೇಲೆ ಆ ಒಂದು ಗೊಬ್ಬರವನ್ನು ಕೊಟ್ಟ ಮೇಲೆ ಆ ಗೊಬ್ಬರದ ಮೇಲೆ ನಾವು ಮತ್ತೆ ಈ ಹೊದಿಕೆಯನ್ನು ಹಾಕಬೇಕಾಗತ್ತೆ. ಈ ಒಣಗಿದ ತರಗೆಲೆಗಳನ್ನು ಮುಚ್ಚಬೇಕಾಗತ್ತೆ. ಇದರಿಂದ ನಾವು ಪೋಷಕಾಂಶಗಳು ಬಸ್ದೋಗೋದನ್ನು ತಡೆಯಬಹುದು, ಮತ್ತು ಕಾಫಿ ಗಿಡಗಳಿಗೆ ಈ ಪೋಷಕಾಂಶಗಳು ದೊರಕೋ ರೀತಿಯಲ್ಲಿ ಮಾಡಬಹುದು. ಇನ್ನು ಎಲ್ಲಿ ಸ್ವಲ್ಪ ಇಳಿಜಾರು ಪ್ರದೇಶ ಇರುತ್ತೆ ಅಂಥ ಕಡೆಗಳಲ್ಲಿ ಸ್ವಲ್ಪ ಮಾರ್ಪಾಟು ಮಾಡಿಕೊಂಡು ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗತ್ತೆ. ಈ ಪೋಷಕಾಂಶಗಳನ್ನು ಗಿಡದ ಬುಡದಿಂದ ಎತ್ತರವಾದ ಸ್ಥಳ ಯಾವ ಕಡೆ ಇದೆ ಆ ಕಡೆಗೆ ಅರ್ಧ ಚಂದ್ರಾಕೃತಿಯಲ್ಲಿ ಅಥವಾ ಕುದುರೆ ಲಾಳಾಕಾರದಲ್ಲಿ ಮಣ್ಣನ್ನು ಕೆದಕಿ ಅಲ್ಲಿ ನಾವು ಗೊಬ್ಬರವನ್ನು ಹಾಕಿ ಮತ್ತೆ ಮಣ್ಣನ್ನು ಮುಚ್ಚಬೇಕಾಗತ್ತೆ. ತರಗೆಲೆಗಳನ್ನು ಕೂಡ ಅದರ ಮೇಲೆ ಹೊದಿಸಬೇಕಾಗತ್ತೆ. ಕಾಫಿ ಬೆಳೆನಲ್ಲಿ ನಾವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಾಫಿ ಬೆಳೆಗೆ ಬರುವಂಥ ಕೀಟ ಮತ್ತು ರೋಗಗಳ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ವಿಶೇಷವಾಗಿ ಈ ಬಿಳಿ ಕಾಂಡಕೊರಕದ ಕೀಟ ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಹ ತೋಟಗಳಲ್ಲಿ ನಾವು ವಿಶೇಷವಾದ ಆಸಕ್ತಿಯನ್ನು ವಹಿಸಬೇಕಾಗತ್ತೆ. ಮುಖ್ಯವಾಗಿ ಈ ಬಿಳಿ ಕಾಂಡಕೊರಕದ ಹಾವಳಿಗೆ ತುತ್ತಾದಂಥ ಗಿಡಗಳನ್ನು ನಾವು ಹುಡುಕಿ ಅವುಗಳನ್ನು ಬುಡ ಸಮೇತ ಕೀಳಬೇಕಾಗತ್ತೆ. ಈ ರೀತಿ ಕಿತ್ತು ಅವುಗಳನ್ನು ಸುಡಬೇಕಾಗತ್ತೆ. ಒಂದು ವೇಳೆ ನಾವು ಅವುಗಳನ್ನು ಮರುಬಳಕೆ ಮಾಡಿಕೊಳ್ಳೋದಾದರೆ 10 ದಿನದವರೆಗೆ ನೀರಿನಲ್ಲಿ ಮುಳುಗಿಸ್ಬೇಕಾಗತ್ತೆ. ಇದರಿಂದ ಆ ಗಿಡಗಳಲ್ಲಿರುವಂಥ ಈ ಬಿಳಿ ಕಾಂಡಕೊರಕದ ಕೀಟ ಸತ್ತೋಗುತ್ತೆ. ಮತ್ತು ಯಾವ್ಯಾವ ಗಿಡಗಳಲ್ಲಿ ಈ ಬಿಳಿ ಕಾಂಡಕೊರಕದ ಹಾವಳಿ ಇದೆ ಅಂತ ನಮಗೆ ಅನುಮಾನ ಬರುತ್ತೋ ಅಂತಹ ಗಿಡಗಳಿಗೆ ನೇಯ್ಗೆ ಮಾಡದೇ ಇರುವಂಥ ಬಟ್ಟೆಯನ್ನು ಮುಖ್ಯವಾದ ಕಾಂಡ ಮತ್ತು ಪ್ರಾಥಮಿಕ ರೆಂಬೆಗಳಿಗೆ ಸುತ್ತಬೇಕಾಗತ್ತೆ. ಇದರಿಂದ ಪ್ರೌಢ ಕೀಟ ಹೊರಗಡೆ ಬರೋದನ್ನು ನಾವು ತಪ್ಪಿಸ್ಬೋದು. ಇದು ಒಂದು ನಿರ್ವಹಣಾ ಕ್ರಮ. ಇನ್ನು ಕಾಫಿ ಕಾಯಿಕೊರಕ ಕೀಟದ ನಿಯಂತ್ರಣಕ್ಕೂ ಕೂಡ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕಾಗಿ ನಾವು ಪ್ರತಿ ಎಕರೆಗೆ 10 ಪ್ರಮಾಣದಲ್ಲಿ ಈ ಬ್ರೋಕಾ ಬಲೆಗಳನ್ನು ನಮ್ಮ ಕಾಫಿ ತೋಟಗಳಲ್ಲಿ ನಾವು ನಿಯೋಜಿಸಬೇಕಾಗತ್ತೆ, ಬಳಸಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು ಕೀಟನಾಶಕವನ್ನು ಕೂಡ ಸಿಂಪರಣೆ ಮಾಡಬಹುದು. ಪೆಂಥೋಯೇಟ್ ಕೀಟನಾಶಕವನ್ನು 200 ಲೀಟ್ರ್ ನೀರಿಗೆ 300 ಮಿಲಿಲೀಟ್ರ್ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಈ ಒಂದು ಸಿಂಪರಣಾ ದ್ರಾವಣಕ್ಕೆ 200 ಮಿಲಿಲೀಟ್ರ್ನಷ್ಟು ಅಂಟು ದ್ರಾವಣವನ್ನು ಕೂಡ ನಾವು ಹಾಕ್ಕೋಬೇಕಾಗತ್ತೆ. ಇದರಿಂದ ಮುಖ್ಯವಾಗಿ ಆ ಕಾಫಿ ಕಾಯಿಗಳ ನಾಭಿ ಪ್ರದೇಶದಲ್ಲಿ ಕಾಯ್ತಾ ಇರುವಂಥ ಈ ಕಾಫಿ ಕಾಯಿಕೊರಕ ಕೀಟಗಳನ್ನು ನಾವು ನಿರ್ವಹಣೆ ಮಾಡಬಹುದು. ಅದೇ ರೀತಿ ರೆಂಬೆ ಕೊರಕ ಕೀಟಗಳನ್ನು ಕೂಡ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಇದಕ್ಕೋಸ್ಕರ ಈ ರೆಂಬೆ ಕೊರಕ ಕೀಟಗಳ ಹಾವಳಿಗೆ ತುತ್ತಾಗಿರುವಂಥ ಗಿಡದ ರೆಂಬೆಗಳು ಟೊಂಗೆಗಳನ್ನು ನಾವು ಕತ್ತರಿಸಬೇಕಾಗತ್ತೆ. ಮುಖ್ಯವಾಗಿ ಎಲ್ಲೆಲ್ಲಿ ನಮಗೆ ಆ ರಂಧ್ರಗಳು ಕಾಣಿಸ್ತವೆ ಅದರ ಕೆಳಗಡೆ ನಾವು ಅವುಗಳನ್ನು ಕತ್ತರಿಸಿ ಸುಟ್ಟಾಕಬೇಕಾಗತ್ತೆ. ಕ್ಸೈಕಾಮ್ ಬಲೆಗಳು ಅಂತ ಸಿಗ್ತವೆ, ಇವನ್ನು ಪ್ರತಿ ಎಕರೆಗೆ 12 ನಾವು ನಮ್ಮ ತೋಟದಲ್ಲಿ ಹಾಕಬೇಕಾಗತ್ತೆ. ಇದರಿಂದ ಈ ಪ್ರೌಢ ರೆಂಬೆ ಕೊರಕ ಕೀಟಗಳನ್ನು ನಾವು ಆಕರ್ಷಿಸಿ ಅವುಗಳನ್ನು ಸಂಗ್ರಹಿಸಿ ಕೊಲ್ಲಬಹುದು. ರೋಗ ನಿರ್ವಹಣೆಯಲ್ಲಿ ನಾವು ಮುಖ್ಯವಾಗಿ ಈ ಕಾಫಿ ಎಲೆ ತುಕ್ಕು ರೋಗದ ನಿರ್ವಹಣೆಗೆ ಗಮನವನ್ನು ಕೊಡಬೇಕಾಗತ್ತೆ. ಯಾವಾಗ ಮಳೆ ಮತ್ತು ಬಿಸಿಲು ಆಗಿಂದಾಗ್ಗೆ ಬರ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಕಾಫಿ ಬೆಳೆಗೆ ಈ ತುಕ್ಕು ರೋಗ ಕಾಣಿಸ್ಕೊಳ್ಳುತ್ತೆ. ಇದಕ್ಕೋಸ್ಕರ ಮುಂಗಾರು ಮಳೆ ಕಡಿಮೆ ಆದಮೇಲೆ ನಾವು ಸಿಂಪರಣೆಯನ್ನು ಕೂಡ ಕೈಗೊಳ್ಳಬೇಕಾಗತ್ತೆ. ಇದಕ್ಕಾಗಿ ಬೇರೆ ಬೇರೆ ಶಿಲೀಂದ್ರನಾಶಕಗಳನ್ನು ಬಳಸ್ಕೋಬಹುದು. ಅದರಲ್ಲಿ ಹೆಕ್ಸಾಕೊನಜೋಲ್ ಅಂತ ಇದೆ, ಇದು ಶೇಕಡ 5% ಸಿಗುತ್ತೆ. ಇದನ್ನು 200 ಲೀಟ್ರ್ ನೀರಿಗೆ 400 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಕೈಗೊಳ್ಳಬಹುದು. ಮತ್ತೊಂದು ಪ್ರೋಪಿಕೊನಜೋಲ್ ಅಂತ ಇದೆ, ಇದು ಶೇಕಡ 25% ಲಭ್ಯವಾಗುತ್ತೆ. ಇದನ್ನು 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಕೈಗೊಳ್ಳಬಹುದು. ಶೇಕಡ 70% ಹೆಕ್ಸಾಕೊನಜೋಲ್ ಅಂತ ಮತ್ತೊಂದು ಶಿಲೀಂದ್ರನಾಶಕ ಇದೆ. ಇದನ್ನು 200 ಲೀಟ್ರ್ ನೀರಿಗೆ 30 ಗ್ರಾಮ್ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ಸಿಂಪರಣೆ ಕೈಗೊಳ್ಳಬಹುದು. WG ಅಂದರೆ ನೀರಿನಲ್ಲಿ ಕರಗುವಂತಹ ಹರಳುಗಳು. ಟೆಬಿಕೊನಜೋಲ್ ಅಂತ ಮತ್ತೊಂದು ಶಿಲೀಂದ್ರನಾಶಕ ಇದೆ, ಇದು ಶೇಕಡ 38.39% ಈ ಒಂದು ರೂಪದಲ್ಲಿ ಸಿಗುತ್ತೆ. ಈ ಟೆಬಿಕೊನಜೋಲನ್ನು 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ಸಿಂಪರಣೆ ಮಾಡಬಹುದು. ಈ ಸಿಂಪರಣಾ ದ್ರಾವಣಕ್ಕೆ ನಾವು 100 ಮಿಲಿಲೀಟ್ರ್ನಷ್ಟು ಅಂಟು ದ್ರಾವಣವನ್ನು ನಾವು ಬೆರೆಸ್ಕೊಂಡು ಕಾಫಿ ತುಕ್ಕು ರೋಗ ಬಂದಿರುವಂಥ ಎಲೆಗಳಿಗೆ ಸಿಂಪರಣೆ ಮಾಡೋದ್ರಿಂದ ಇನ್ನೂ ಆ ಸಿಂಪರಣೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ಈ ಸಿಂಪರಣೆಗೂ ಮತ್ತು ನಾವು ಕಾಫಿ ಬೆಳೆಯನ್ನು ಕೊಯ್ಲು ಮಾಡೋದಕ್ಕೂ 50 ದಿನಗಳ ಅಂತರವನ್ನು ಕಾಪಾಡ್ಕೋಬೇಕಾಗತ್ತೆ. ಈ ಅಂತರವನ್ನು ಕಾಪಾಡ್ಕೊಳ್ಳದೇ ಇದ್ದರೆ ನಮ್ಮ ಕಾಫಿ ಬೀಜದಲ್ಲಿ ಈ ಶಿಲೀಂದ್ರನಾಶಕದ ಅಂಶ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಸಸ್ಯಕ್ಷೇತ್ರಗಳಲ್ಲಿ ಮೈರೋಥೀಷಿಯಂ ಎಲೆ ಚುಕ್ಕೆ ರೋಗ ಕೂಡ ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ಇದರ ಒಂದು ನಿರ್ವಹಣೆಗಾಗಿ ನಾವು ಕೆಲವು ಶಿಲೀಂದ್ರನಾಶಕಗಳನ್ನು ಸಿಂಪರಣೆ ಮಾಡಬಹುದು. ಅದರಲ್ಲಿ ಪ್ರೋಪಿಕೊನಜೋಲ್ ಶಿಲೀಂದ್ರನಾಶಕ ಇದು ಶೇಕಡ 25% ಒಂದು ರೂಪದಲ್ಲಿ ಲಭ್ಯವಾಗುತ್ತೆ. ಈ ಪ್ರೋಪಿಕೊನಜೋಲನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬಹುದು. ಇದರ ನಂತರ ನಾವು ಮ್ಯಾಂಕೋಜಬ್ಬನ್ನು ಬಳಸ್ಕೋಬಹುದು. ಇದು 75 WP ಅಂದರೆ ನೀರಿನಲ್ಲಿ ಕರಗುವಂಥ ಪುಡಿ ರೂಪದಲ್ಲಿ ಸಿಗುತ್ತೆ. ಇದನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಆ ಸಸಿಗಳ ಎಲ್ಲ ಭಾಗಗಳು ಕೂಡ ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ಪ್ರೋಪಿಕೊನಜೋಲ್ ಮತ್ತು ಮ್ಯಾಂಕೋಜಬ್ ಶಿಲೀಂದ್ರನಾಶಕಗಳನ್ನು ನಾವು 20-25 ದಿನಗಳ ಅಂತರದಲ್ಲಿ 2 ಸಿಂಪರಣೆ ರೂಪದಲ್ಲಿ ಕೈಗೊಳ್ಳಬೇಕಾಗತ್ತೆ. ಇದರಿಂದ ಆ ಕಾಫಿ ಸಸಿಗಳು ಚೆನ್ನಾಗಿ ಆರೋಗ್ಯಯುತವಾಗಿ ಬೆಳೆಯೋದಕ್ಕೆ ಅನುಕೂಲವಾಗುತ್ತೆ. ಮಳೆ ನಿಂತ ನಂತರ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿ ಉಷ್ಣಾಂಶ ಹೆಚ್ಚಾದಾಗ ಕಾಫಿ ಸಸಿಗಳ ಎಲೆಗಳ ಮೇಲೆ ನಾವು ಕಂದು ಚುಕ್ಕೆ ರೋಗವನ್ನು ಕಾಣಬಹುದು, ವಿಶೇಷವಾಗಿ ಸಸ್ಯಕ್ಷೇತ್ರಗಳಲ್ಲಿ ಮತ್ತು ಎಳೆ ಗಿಡಗಳಲ್ಲಿ. ಇದಕ್ಕೋಸ್ಕರ ನಾವು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಶೇಕಡ 75% ನೆರಳನ್ನು ನಾವು ಈ ಕಾಫಿ ಗಿಡಗಳಿಗೆ ಒದಗಿಸಬೇಕಾಗತ್ತೆ. ಇದಕ್ಕೋಸ್ಕರ ನಾವು ನೆರಳು ಬಲೆಗಳನ್ನು ಬಳಸ್ಕೋಬಹುದು. ನೇರವಾಗಿ ಸೂರ್ಯನ ಬೆಳಕು ಗಿಡಗಳ ಮೇಲೆ ಬೀಳೋದನ್ನು ಇದರಿಂದ ತಪ್ಪಿಸಬಹುದು. ಜೊತೆಗೆ ಈ ರೀತಿ ನೆರಳು ಪರದೆಯನ್ನು ಬಳಸೋದ್ರಿಂದ ಕೀಟಗಳ ಹಾವಳಿಯನ್ನು ಕೂಡ ನಾವು ತಪ್ಪಿಸ್ಬೋದು. ಇನ್ನು ಎಲ್ಲೆಲ್ಲಿ ನಾವು ಹೊಸ ತೋಟಗಳನ್ನು ಮಾಡಿಕೊಂಡು ಈ ಸಸಿಗಳನ್ನು ನಾಟಿ ಮಾಡಿರ್ತೀವಿ ಅಂತಹ ಕಡೆಗಳಲ್ಲಿ ಸಸಿಗಳಿಗೆ ರಕ್ಷಣೆಯನ್ನು ಕೊಡೋದಕ್ಕೆ ನಾವು ಬೇಲಿ ಕಟ್ಟಬೇಕಾಗತ್ತೆ. ಇದನ್ನು ಹಟ್ಟಿಂಗ್ ಅಂತ ಕರೀತಾರೆ. ಜೊತೆಗೆ ಈ ಒಣ ವಾತಾವರಣದ ಸಂದರ್ಭದಲ್ಲಿ ಮೇಲ್ಗಡೆ ನೆರಳಿನ ವಾತಾವರಣ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಈ ಕಂದು ಎಲೆ ಚುಕ್ಕೆ ರೋಗ ಏನಾದರೂ ಈ ಗಿಡಗಳಲ್ಲಿ ಮತ್ತು ಎಳೆ ಸಸಿಗಳಲ್ಲಿ ಕಂಡುಬಂದರೆ ನಾವು ಟೆಬಿಕೊನಜೋಲ್ ಶಿಲೀಂದ್ರನಾಶಕ ಇದು ಶೇಕಡ 38.39% ರೂಪದಲ್ಲಿ ಸಿಗುತ್ತೆ. ಇದನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟ್ರ್ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ಆ ಗಿಡಗಳಿಗೆ ಎಲೆಗಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ರೈತ ಬಾಂಧವರೇ, ಇದುವರೆಗೆ ಕಾಫಿ ತೋಟಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಕೃಷಿ ಮಾಹಿತಿ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. Thank you. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಚೇರಳ ಗ್ರಾಮದ ನಿವಾಸಿ ದಿವಂಗತ ಆಜೀರ ಬೋಪಣ್ಣನವರ ಪುತ್ರ ಆಜೀರ ಕೃಷ್ಣಪ್ಪನವರು ಇಂದು ನಿಧನರಾಗಿರುತ್ತಾರೆ. 90 ವರ್ಷ ಪ್ರಾಯದ ಆಜೀರ ಕೃಷ್ಣಪ್ಪನವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿಜಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಸೋಮನಾಥಪುರ ದೇವಸ್ಥಾನ ಸೇರಿದಂಗೆ ಬೇರೆ ಬೇರೆ ದೇವಸ್ಥಾನ ಹಂಗೆ ಮೂರ್ತಿಗಳ ಕೆತ್ತನಲ್ಲಿ ವಿಶ್ವಕರ್ಮ ಸಮಾಜದ ಕೊಡುಗೆ ಅಪಾರ ತಿಳಿ ಸಾಹಿತಿ ಡಾಕ್ಟರ್ ಜೆ ಸೋಮಣ್ಣವ್ ತಿಳಿಸಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಗಾಂಧಿ ಭವನದಲ್ಲಿ ಇಂದು ನಡೆದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿ ಸಂಸ್ಕೃತಿ ಆಚಾರ ವಿಚಾರ ಕುಲಕಸಬುಲಿ ತಮ್ಮದೇ ಆದ ಛಾಪನ ಮೂಡಿಸಲು ಅಂತ ಹೇಳ್ದು. ಜಿಲ್ಲಾಧಿಕಾರಿ ವೆಂಕಟರಾಜು ಮಾತಾಡಿ ಯಾವುದೇ ಮನೆ ಕಟ್ಟುದು ಸೇರಿದಂಗೆ ಬೇರೆ ಬೇರೆ ಕಟ್ಟಡ ಮರ ಕೆಲಸ ಉಳುಮೆ ಮಾಡುವ ಕೆಲಸ ಉಪಕರಣಗಳನ್ನು ವಿಶ್ವಕರ್ಮದವು ತಯಾರು ಮಾಡುವೆ. ರಾಷ್ಟ್ರದ ಅಭಿವೃದ್ಧಿ ಹಂಗೆ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಸಮಾಜವು ತಮ್ಮದೇ ಆದ ಛಾಪುನ ನೀಡಲಂತ ಹೇಳ್ದು. ಬೆಂಗಳೂರಿನ ವಿಶ್ವೇಶ್ವರಯ್ಯ ಕೈಗಾರಿಕೆ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದ ಕೂಡುಕೂಟಲಿ ಶಾಲಾ ಶಿಕ್ಷಣ ಇಲಾಖೆನ ಸೊಮರ್ಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕೂಡಿಗೆ ಕ್ಲಸ್ಟರ್ನ ಸದ್ಗುರು ಅಯ್ಯಪ್ಪಸ್ವಾಮಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದ ವಿಜ್ಞಾನ ವಿಚಾರಗೋಷ್ಠಿ ವಸ್ತು ಪ್ರದರ್ಶನ ಹಂಗೆ ನಾಟಕ ಪೈಪೋಟಿ ನಡೆದು ಈ ಕಾರ್ಯಕ್ರಮನ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ಎಂ ಮಂಜೇಶ್ ಅವು ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಕುತೂಹಲ ಹಾಗೆ ಮಹತ್ವದ ಬಗ್ಗೆ ತಿಳುವಳಿಕೆ ಮೂಡಿಸಿಕೆ ಈ ಪ್ರದರ್ಶನ ಮುಖ್ಯ ಆದ್ಯ ಅಂತ ಹೇಳ್ದು. ಕಾವೇರಿ ಪದವಿ ಪೂರ್ವ ಕಾಲೇಜು ಗೋಣಿಕೊಪ್ಪ ಮತ್ತು ಜೈ ಜವಾನ್ ಡಿಫೆನ್ಸ್ ಟ್ರೈನಿಂಗ್ ಮತ್ತು ಕೋಚಿಂಗ್ ಅಕಾಡೆಮಿನ ಕೂಡುಕೊಟ್ಟಲಿ ಭಾರತೀಯ ಸೇನೆಗೆ ಸೇರಿಕೆ ಎನ್ಡಿಎ ಸಿಡಿಎಸ್ ಮತ್ತು ಎಸ್ಎಸ್ಪಿ ಬಗ್ಗೆ ಕಾರ್ಯಾಗಾರ ಕಾಲೇಜಿನ ಸಭಾಮಂಡಳಿ ನಡೆದು ಅಕಾಡೆಮಿನ ನಿರ್ದೇಶಕರಾದ ಅಮಣಿಚಂಡ ಲವನ್ ಮಾದಪ್ಪ ಅವು ಮಾತಾಡಿ ಕೊಡಗಲಿ ಭಾರತೀಯ ಸೇನಾ ಪಡೆಗೆ ಸೇರುವವರ ಸಂಖ್ಯೆ ಕಮ್ಮಿ ಆಗ್ತಾ ಉಂಟು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವು ಹುಟ್ಟಿದ ಜಿಲ್ಲೆಯಿಂದ ಜಾಸ್ತಿ ಜನ ಸೇನೆಗೆ ಸೇರುವ ಮೂಲಕ ಭವಿಷ್ಯನ ರೂಪಿಸೋಕುತ್ತಾ ಹೇಳ್ದು. ಕಾಲೇಜಿನ ಪ್ರಾಂಶುಪಾಲರಾದ ಎಸ್ಎಸ್ ಮಾದಯ್ಯ ಅವು ವಿದ್ಯಾರ್ಥಿಗಳಿಗೆ ಭಾರತೀಯ ಸೇನೆಯ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟು ಆಲೂರು ಸಿದ್ದಾಪುರ ವಿದ್ಯುತ್ ವಿತರಣಾ ಕೇಂದ್ರದ ಹೊರಹೋಗುವ ಗೋಣಿಮರೂರು ಫೀಡರ್ಲಿ ರಿಪೇರಿ ಕೆಲಸ ಇರದಿಂದ ನಾಳೆ ಹೊತ್ತರೆ 10 ಗಂಟೆಯಿಂದ 9:56 ಗಂಟೆವರೆಗೆ ವಿದ್ಯುತ್ ಇರದುಲೆ. ಆದ್ರಿಂದ ಬಾಣಾವರ ಸಂಗಯ್ಯನಪುರ ಗಣಗುರು ಹಾಗೆ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ಕರೆಂಟ್ ಇರದುಲೆತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಳು. ಕೊಡಗು ಜಿಲ್ಲಾಡಳಿತ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ವಿರಾಜಪೇಟೆ ತಾಲೂಕು ಹಾಗೆ ಹುದಿಕೇರಿ ಜನತಾ ಪ್ರೌಢಶಾಲೆ ಇವರ ಕೂಡುಕೂಟಲಿ ಜಿಲ್ಲಾ ಮಟ್ಟದ ಹೈದಮತೆ ಗೂಡೆಗಳ ಕ್ರೀಡಾಕೂಟದ ಉದ್ಘಾಟನಾ ಚಂಬರ ನಾಳೆ ಹೊತ್ತರೆ 10 ಗಂಟೆಗೆ ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ ಜನತಾ ಪ್ರೌಢಶಾಲೆಯಲ್ಲಿ ನಡೆದಿದೆ. ಗೋಣಿಕೊಪ್ಪಲು ದಸರಾ ಕಾರ್ಯಕ್ರಮದ ಪ್ರಯುಕ್ತ ವೇದಿಕೆ ನಿರ್ಮಾಣ ದೀಪಾಲಂಕಾರ ಮತ್ತು ಇತರ ವ್ಯವಸ್ಥೆ ಮಾಡಿಕೆ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 23 ರವರೆಗೆ ಈ ಟೆಂಡರ್ಗೆ ಅರ್ಜಿ ಕರೆದಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕರೆ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಕಚೇರಿನ ಸಂಪರ್ಕಿಸಕ್ಕು. ದಲಿತ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಘಟಕದ ಉದ್ಘಾಟನಾ ಚಂಬರ ಹಂಗೆ ಕನ್ನಡ ಭಾಷಾ ಬೋಧಕರಿಗೆ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಸಮಾರಂಭ 22 ರಂದು ವಾಣಿಜ್ಯೋದ್ಯಮಿಗಳ ಸಹಕಾರ ಸಂಘದ ಸಭಾಮಂಡಳಿ ಹೊತ್ತಾರೆ 10 ಗಂಟೆಗೆ ನಡೆದಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಗಾಂಧಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ ಎಸ್ ನರೇಂದ್ರ ಅವು ಕನ್ನಡ ಸಾಹಿತ್ಯದಲ್ಲಿ ಪರಿವರ್ತನೆಯ ಹೆಗ್ಗುರುತುಗಳು ತಿಳುವ ವಿಷಯದ ಬಗ್ಗೆ ಉಪನ್ಯಾಸ ನೀಡಿವೆ. ಕನ್ನಡ ನಾಡಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಮುಖ್ಯವಾದವು ಸರ್ ಎಂ ವಿಶ್ವೇಶ್ವರಯ್ಯ ಅವು ಸಾಹಿತ್ಯ ಸಂಸ್ಕೃತಿನ ಬೆಳೆಸುವಲ್ಲಿ ದಾರ್ಶನಿಕರಾಗಿ ದುಡಿದವು ತಿಳಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಅವು ಹೇಳ್ದು. ಅವು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಏರ್ಪಡಿಸಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರ 164ನೇ ಹುಟ್ಟಿದ ದಿನಾಚರಣೆ ಬಗ್ಗೆ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ನಾಳೆ ಹೊತ್ತಾರೆ 11 ಗಂಟೆಯಿಂದ 1 ಗಂಟೆವರೆಗೆ ಮಡಿಕೇರಿ ತಹಶೀಲ್ದಾರ್ ಕಚೇರಿ ಸಭಾಮಂಡಳಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿ ಪುಕಾರ ಅರ್ಜಿನ ವಿತರಿಸಿ ತುಂಬಿದ ಮತ್ತೆ ನೋಟ್ರಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕೊಂಡ್ವೆ. ಅಸಾಧಾರಣ ಸಾಧನೆ ಮಾಡಿ ಪ್ರತಿಭೆ ತೋರಿಸಿರುವ 5-18 ವರ್ಷದ ಒಳಗಿರುವ ಮಕ್ಕಳನ್ನು 2024-25 ಸಾಲಿಗೆ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರಕ್ಕಾಗಿ ಆಯ್ಕೆ ಮಾಡಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಗೆ 30 ಅಕ್ಟೋಬರ್ ಆಖರಿ ದಿನ. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಚಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ.

ಶಿಕ್ಷಣ ಕ್ಷೇತ್ರದ ಮಾಡಿನ ಸಾಧನೆ ಕಾಯಿತು. ಶಿಕ್ಷಕಿ ವಾಮನ ಅಯ್ಯಂಗಕ್ಕೆ ಸಾವಿತ್ರಿ ಬಾಯಿ ಪುಲೆ ರಾಷ್ಟ್ರೀಯ ಪ್ರಶಸ್ತಿ ಕೊಟ್ಟಿತು. ಧಾರವಾಡ ಹತ್ರ ಕನ್ನಡ ಸಾಹಿತ್ಯ ಪರಿಷತ್ರ ಸಭಾಬಾಡಲ್ಲಿ ನಡೆದ ಸಾಧಕರ ಸಮಾಗಮ ಕಾರ್ಬಾರ್ಲ್ ಗಣ್ಯಂಗ ಪ್ರಶಸ್ತಿ ಪ್ರದಾನ ಮಾಡಿಚಿ. ದಲಿತ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಘಟಕಕ್ಕೆ ಮೊಳಿಯಿಡುವ ಕಾರ್ಬಾರು ಪಿಂಜ ಕನ್ನಡ ಪಾಜ್ಯ ಬೋಧಕಂಗಕ್ಕೆ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಇದೇ ತಿಂಗ 20 ದಂಡಾಂಗ ಮಡಿಕೇರಿಲ ನಡಪಾಂದು ದಲಿತ ಸಾಹಿತ್ಯ ಪರಿಷತ್ರ ಅಧ್ಯಕ್ಷ ಅರ್ಜುನ್ ಮೌರ್ಯ ಅರಿಚಿಟ್ಟಿತು. ಮಡಿಕೇರಿರ ವಾಣಿಜ್ಯೋದ್ಯಮಿ ಸಹಕಾರ ಸಂಘತ್ರ ಸಭಾಬಾಡೆಲು ನಡಪ ಕಾರ್ಬಾರಕ್ಕೆ ಕೊಡಗು ವಿಶ್ವವಿದ್ಯಾನಿಲಯತ್ರ ಕುಲಪತಿ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ ಮೊಳಿಯಿಡುವ ಕೊರವು ಕಾರ್ಯಕ್ಕೆನ ದಲಿತ ಸಾಹಿತ್ಯ ಪರಿಷತ್ರ ರಾಜ್ಯಾಧ್ಯಕ್ಷ ಡಾಕ್ಟರ್ ಅರ್ಜುನ್ ಗೊಳಸಂಗಿ ವಹಿಸ್ಯವ. ಮೈಸೂರು ವಿಶ್ವವಿದ್ಯಾನಿಲಯತ್ರ ಗಾಂಧಿ ಅಧ್ಯಯನ